ಬಂದಾನೆ ಬಂದಾನೆ ಬಂದಾನೆ ಓಡಿ ಬಂದಾನೆ ನಿನ್ನ ಮೇಲಾದಿಂದ ಬಂತು ನನ್ನಾನೆ ಅಲ್ಲಲ್ಲ ಅಲ್ಲಲ್ಲ ಅಲ್ಲಲ್ಲ ಬಂತು ನನ್ನಾನೆ ಅಯ್ಯ ಆನೆ ಬಂದಾನೆ ಬಂದಾನೆ ಬಂದಾನೆ ಓಡಿ ಬಂದಾನೆ ನಿನ್ನ ಮೇಲಾದಿಂದ ಬಂತು ನನ್ನಾನೆ ಅಲ್ಲಲ್ಲ ಅಲ್ಲಲ್ಲ ಅಲ್ಲಲ್ಲ ಬಂತು ನನ್ನಾನೆ ಬದುಕೋಡು ಪರಬಲ್ಬೇಕಾ